ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ. ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ. ಹೆಮ್ಮೆಯಿಂದ ರೈತರಂತಾರೆ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಾರ್ಯಕ್ರಮ ವೇಗಿಲ ಮಿಡಿತ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುಎನ್ ಅಂತ. ಬೇಸಾಯ ಶಾಸ್ತ್ರಜ್ಞನಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಕೆಲಸನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಬಂದು ಸಾವಯವ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಮಹತ್ವ ಮತ್ತು ನಿರ್ವಹಣೆ ಹೆಂಗೆ ಮಾಡೋದು ಅಂತ ಸಂಪೂರ್ಣ ಮಾಹಿತಿನ ನೀಡ್ತೀನಿ. ನಮಗೆ ಭೂಮಿಗೆ ಬೇಕಾಗಿರ್ತಕ್ಕಷ್ಟು ಪೋಷಕಾಂಶಗಳನ್ನು ನಾವು ಸಾವಯವ ಕೃಷಿನಲ್ಲಿ ಕೊಡೋದಕ್ಕೆ ವಿವಿಧ ಮೂಲಗಳನ್ನ ನಾವು ಅನುಸರಿಸ್ತಿದ್ದೀವಿ. ಅದರಲ್ಲಿ ನಮಗೆ ಪ್ರಮುಖವಾಗಿ ಹಸಿರೆಲೆ ಗೊಬ್ಬರಗಳು ಕೂಡ ಒಂದು ರೂಪವಾಗಿ ನಮಗೆ ಸಿಕ್ಕಿದ್ದಾವೆ. ಏಕೆಂದರೆ ಕೊಟ್ಟಿಗೆ ಗೊಬ್ಬರನೇ ಕೂಡ ಎಲ್ಲ ಹೊಲಗಳಿಗೂ ಕೂಡ ಸಾಕಾಗೋದಿಲ್ಲ, ಏಕೆಂದರೆ ನಮಗೆ ಬೇಕಾಗಿರ್ತಕ್ಕಂಥ ಜಾನುವಾರುಗಳ ಸಂಖ್ಯೆ ನಮ್ಮಲ್ಲಿ ಕಡಿಮೆ ಇರುತ್ತೆ. ಹಾಗಾಗಿ ನಾವು ವಿವಿಧ ಮೂಲಗಳಿಂದ ನಾವು ಗೊಬ್ಬರನ ಸಾವಯವ ಕೃಷಿನಲ್ಲಿ ಹಾಕಬೇಕಾಗುತ್ತೆ. ಅದರಲ್ಲಿ ಹಸಿರೆಲೆ ಗೊಬ್ಬರಗಳು ಕೂಡ ಪ್ರಮುಖವಾದವು. ಇವು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿ ಸುಸ್ಥಿರ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಏಕೆಂದರೆ ನಾವು ಸಾವಯವ ಕೃಷಿನಲ್ಲಿ ಮಣ್ಣನ್ನು ಸಂರಕ್ಷಣೆ ಮಾಡಿ ಸಾಮರ್ಥ್ಯ ಹೆಚ್ಚಿಸಿ ಬಹುಕಾಲದಿಂದ ಬೆಳೀತಕ್ಕಂಥ ವಿಧಾನಗಳಲ್ಲಿ ಈ ಹಸಿರೆಲೆ ಗೊಬ್ಬರನೂ ಕೂಡ ಒಂದಾಗಿದೆ. ಹಸಿರೆಲೆ ಗೊಬ್ಬರವನ್ನು ಭೂಮಿಗೆ ಹಾಕೋದು ಬಹಳ ಮುಖ್ಯ ಆಗಿದೆ. ಏಕೆಂದರೆ ಮಣ್ಣಿನಲ್ಲಿರುವ ಸೇಂದ್ರಿಯ ವಸ್ತು ಹೆಚ್ಚಾಗಿ ಬೆಳೆಗೆ ಬೇಕಾದ ಪೋಷಕಾಂಶಗಳನ್ನು ನಿಧಾನಕ್ಕೆ ನಮಗೆ ಸಿಗೋ ಹಾಗೆ ಮಾಡುತ್ತೆ. ಇದರಲ್ಲಿ ನಮಗೆ ಹಸಿರೆಲೆ ಗೊಬ್ಬರಗಳಲ್ಲಿ ಎರಡು ರೀತಿ ಇರುತ್ತೆ. ಒಂದು ಇನ್ಸಿಟಿವ್ ಗ್ರೀನ್ ಮ್ಯಾನ್ಯೂರ್ ಅಂತ ಇರುತ್ತೆ, ಇನ್ನೊಂದು ಎಕ್ಸಿಟಿವ್ ಗ್ರೀನ್ ಮ್ಯಾನ್ಯೂರ್. ಅಂದರೆ ಮೊದಲನೇದು ಸ್ಥಳದಲ್ಲಿಯೇ ಹಸಿರು ಗೊಬ್ಬರನ ಒದಗಿಸೋದು. ಸ್ಥಳದಲ್ಲಿಯೇ ಹಸಿರು ಗೊಬ್ಬರ ಒದಗಿಸೋದು ಅಂದರೆ ಬೆಳೆ ರೀತಿಯಲ್ಲಿ ನಾವು ಹೊಲ ಮತ್ತು ಗದ್ದೆಗಳಲ್ಲಿ ಬೆಳಿತೀವಿ. ಸೆಣಬು, ಡಯಾಂಚ, ಅಲಸಂದೆ, ಹೆಸರು, ಹುರುಳಿ ಇವನ್ನೆಲ್ಲ ನಾವು ಹೊಲದಲ್ಲೇ ಬೆಳೆದು ನಾವು ಹೂವಾಡೋ ಟೈಮ್ನಲ್ಲಿ ನೆಲಕ್ಕೆ ರೋಟೋವೇಟರ್ ಹೊಡೆದು ಭೂಮಿಗೆ ಸೇರಿಸ್ತಕ್ಕಂಥ ಪದ್ಧತಿ ಇನ್ಸಿಟಿವ್ ಗ್ರೀನ್ ಮ್ಯಾನ್ಯೂರಿಂಗ್ ಅಂತೀವಿ. ಈ ಹಸಿರೆಲೆ ಗೊಬ್ಬರಗಳು ಹೂವಾಡೋ ಹಂತದಲ್ಲಿ ಇಂಗಾಲ ಮತ್ತು ಸಾರಜನಕದ ಅನುಪಾತ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಆ ಹಂತದಲ್ಲಿ ನಾವು ಇನ್ಕಾರ್ಪೊರೇಷನ್ನ ಮಾಡ್ತೀವಿ. ಇನ್ನೊಂದು ಪದ್ಧತಿ ಅಂದರೆ ಎಕ್ಸಿಟಿವ್ ಗ್ರೀನ್ ಮ್ಯಾನ್ಯೂರ್. ಗಿಡಗಳ ಎಲೆಗಳನ್ನು ನಾವು ತಂದು ಹಾಕ್ತಕ್ಕಂಥದ್ದು. ಚೊಗಚೆ ಇರ್ಬೋದು ಅಥವಾ ಸುಬಾಬುಲ್ ಇರ್ಬೋದು, ಪಾರ್ಥೆನಿಯಂ ಇರ್ಬೋದು, ಎಕ್ಕೆ ಇರ್ಬೋದು, ಗ್ಲಿರಿಸಿಡಿಯಾ ಇರ್ಬೋದು, ಹಂಗೆ ಎಲೆ ಇರ್ಬೋದು ಅಥವಾ ಬೇವಿನ ಎಲೆ ಇರ್ಬೋದು. ಈ ರೀತಿ ಗಿಡಗಳಿಂದ ನಾವು ಎಲೆಗಳನ್ನು ತಗೊಂಬಂದು ಗೊಬ್ಬರನ ತಯಾರಿಸ್ಕೊಳ್ಳೋದಕ್ಕೆ ರೈತರಿಗೆ ರೆಕಮೆಂಡ್ ಮಾಡ್ತೀವಿ. ಹಸಿರೆಲೆ ಗೊಬ್ಬರಕ್ಕಾಗಿ ಗಿಡಗಳನ್ನ ಆರಿಸುವಾಗ ಗಮನಿಸಬೇಕಾದ ಅಂಶಗಳು ಏನು ಅಂದರೆ, ಎರಡು ಬೆಳೆಗಳ ನಡುವೆ ಅಲ್ಪಾವಧಿಯಾಗಿ ತ್ವರಿತವಾಗಿ ಬೆಳೆದು ಯಥೇಚ್ಛವಾಗಿ ಸೊಪ್ಪನ್ನು ಕೊಡಬೇಕು. ಅವುಗಳು ಎಳಸಾಗಿ ಕಡಿಮೆ ನಾರಿನಿಂದ ಕೂಡಿದ್ದು ಉಪಯೋಗಿಸಿದಾಗ ಸುಲಭವಾಗಿ ಹಾಗೂ ಶೀಘ್ರವಾಗಿ ಕಳೆಯುವಂತಿರಬೇಕು ಅಲ್ವಾ. ಭೂಮಿನಲ್ಲಿ ಬೇಗವಾಗಿ ಕಳಿತು ನಮಗೆ ಗೊಬ್ಬರನ ನೀಡಬೇಕು. ಕಡಿಮೆ ನೀರನ್ನು ಉಪಯೋಗಿಸ್ಕೊಂಡು ಬೆಳೆ ಬೆಳೀಬೇಕು. ಏಕೆಂದರೆ ಅವು ಜಾಸ್ತಿ ಮಾಯಿಶ್ಚರನ್ನು ತಗೊಂಡು ಮುಂದಿನ ಬೆಳೆಗೆ ಸಿಗ್ದಂಗೆ ಮಾಡಬಾರ್ದು. ಕಡಿಮೆ ಫಲವತ್ತತೆ ಇರುವ ಭೂಮಿಯಲ್ಲಿ ಕೂಡ ಹುಲಸಾಗಿ ಬೆಳೆಯುವಂತಿರಬೇಕು. ಹಸಿರೆಲೆ ಗೊಬ್ಬರಕ್ಕೆ ನಾವು ಯಾವುದೇ ರೀತಿಯ ಹೊರಗಿಂದ ಯಾವುದೇ ಗೊಬ್ಬರಗಳನ್ನ ಹಾಕೋದಿಲ್ಲ. ಹಾಗಾಗಿ ಭೂಮಿಯಲ್ಲಿ ಇರ್ತಕ್ಕಂಥ ಕಡಿಮೆ ಫಲವತ್ತತೆಯನ್ನು ಉಪಯೋಗಿಸ್ಕೊಂಡು ಅವು ಹೇರಳವಾಗಿ ಪ್ಲಾಂಟ್ ರೆಸಿಡ್ಯೂಸ್ನ ನಮಗೆ ಕೊಡ್ತಕ್ಕಂಥ ಕೆಪಾಸಿಟಿ ಇರಬೇಕು. ಇವು ಆಳವಾಗಿ ಬೇರ್ ಬಿಡುವಂತಿದ್ದು ಕೆಳಪದರಗಳಿಂದ ನೀರು ಮತ್ತು ಪೋಷಕಾಂಶಗಳನ್ನು ಉಪಯೋಗಿಸ್ತಕ್ಕಂಥ ಶಕ್ತಿ ಇರಬೇಕು. ದ್ವಿದಳ ಧಾನ್ಯ ವರ್ಗಕ್ಕೆ ಸೇರಿದ್ದು ವಾತಾವರಣದಲ್ಲಿನ ಸಾರಜನಕವನ್ನು ಸ್ಥಿರೀಕರಿಸುತ್ತೆ. ಏಕೆಂದರೆ ಯಾವುದೇ ದ್ವಿದಳ ಧಾನ್ಯ ಆದರೂ ಅದರಲ್ಲಿ ಬೇರ್ಗಳಲ್ಲಿ ಗಂಟುಗಳಿರುತ್ತೆ. ಆ ಗಂಟುಗಳು ಏನು ಮಾಡುತ್ತೆ, ರೈಸೋಬಿಯಂ ಅನ್ನೋ ಸ್ಪೀಸಿಸು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಸ್ಥಿರೀಕರಿಸಿ ನಮಗೆ ಬೆಳೆಗಳಿಗೆ ಸಿಗುವಂತೆ ಮಾಡುತ್ತೆ. ಇದೊಂದು ಪ್ರಕೃತಿಯ ನೈಸರ್ಗಿಕ ಪ್ರಕ್ರಿಯೆ. ಹಸಿರೆಲೆ ಗೊಬ್ಬರ ಬಳಸುವಾಗ ಅನುಸರಿಸಬೇಕಾದ ಕ್ರಮಗಳನ್ನು ನಾನು ಇಲ್ಲಿ ಹೇಳ್ತೀನಿ. ಜಮೀನುಗಳಲ್ಲಿ ಹಸಿರೆಲೆ ಗೊಬ್ಬರದ ಬೀಜಗಳನ್ನು ಬಿತ್ತನೆ ಮಾಡೋದಕ್ಕೆ ಮುಂಚಿತವಾಗಿ ಸಾವಯವ ಗೊಬ್ಬರಗಳನ್ನು ಭೂಮಿಗೆ ಸೇರಿಸಿರಬೇಕು. ಭೂಮಿಗೆ ಶಿಲಾರಂಜಕ ಗೊಬ್ಬರ ಸೇರಿಸುವುದರಿಂದ ದ್ವಿದಳ ಧಾನ್ಯಕ್ಕೆ ಸೇರಿದ ಹಸಿರು ಗೊಬ್ಬರ ಗಿಡಗಳ ಬೇರುಗಳ ಗಂಟುಗಳು ವೃದ್ಧಿಸಿ ವಾತಾವರಣದಲ್ಲಿನ ಸಾರಜನಕವನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುತ್ತೆ. ಮೊದಲು ಮಳೆ ಬಂದಾಗ ಅಥವಾ ಮುಖ್ಯ ಬೆಳೆ ಕಟಾವಾದ ನಂತರ ಮುಂದಿನ ಬೆಳೆಗೆ ಸಾಕಷ್ಟು ಸಮಯ ಇರುತ್ತಲ್ಲ, ಆ ಸಮಯದಲ್ಲಿ ಮಣ್ಣಿನ ತೇವಾಂಶನ ಉಪಯೋಗಿಸಿಕೊಂಡು ಬಿತ್ತನೆ ಮಾಡಬೇಕಾಗುತ್ತೆ. ಹಸಿರು ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿದ 2-3 ವಾರದಲ್ಲೇ ಕಳಿತು ಗೊಬ್ಬರ ಆಗುತ್ತೆ. ಸಾಮಾನ್ಯವಾಗಿ ಪ್ರತಿ ಎಕರೆ ಪ್ರದೇಶದಿಂದ 4-10 ಟನ್ನಷ್ಟು ಹಸಿರು ಎಲೆ, 20-30 ಕೆಜಿ ಸಾರಜನಕನ ಇದು ಒದಗಿಸುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನನ್ನು ನೀವು ಯಾವಾಗ ಬೇಕಾದರೂ ಸಂಪರ್ಕ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 8-8-6-7-0 9730307. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಇದೀಗ ಸೀತಾಫಲ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಶ್ರೀಧರ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಶ್ರೀಧರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸೀತಾಫಲ ಕೃಷಿಯ ಸಮಗ್ರ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಸಾಕಷ್ಟು ಹಣ್ಣಿನ ಬೆಳೆಗಳನ್ನ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಬೆಳೀತಾ ಇರ್ತಾರೆ. ಅದರಲ್ಲಿ ಸೀತಾಫಲ ಕೂಡ ಒಂದು ಬಹು ಮುಖ್ಯವಾದ ಒಂದು ವಾಣಿಜ್ಯ ಬೆಳೆ. ಈ ಒಂದು ನಮ್ಮ ಚಿತ್ರದುರ್ಗದ ಒಂದು ವಾತಾವರಣ ಈ ಬೆಳೆ ಸೂಕ್ತವಾಗಿ ಬೆಳೆಯಬಹುದಾ ಸರ್? ಹೌದು, ಈಗ ನೋಡಿ ನಮ್ಮ ಜಿಲ್ಲೆಯಲ್ಲಿ ಹಣ್ಣಿನ ಬೆಳೆಗಳನ್ನ ನಾವು ವಾಣಿಜ್ಯವಾಗಿ ಬೆಳೆಯಲಿಕ್ಕೆ ತುಂಬ ಸೂಕ್ತವಾದಂಥ ವಾತಾವರಣ ಇದೆ ಅಂತ ಹೇಳ್ಬೋದು. ಈಗ ನಾವೇ ಕಂಡಾಗೆ ಸಾಕಷ್ಟು ವಿವಿಧ ರೀತಿಯ ಹಣ್ಣಿನ ಬೆಳೆಗಳನ್ನ ನಾವು ಕಾಣ್ತೀವಿ. ಬಾಳೆಯಿಂದ ಹಿಡಿದು ದಾಳಿಂಬೆವರೆಗೂ ಕೂಡ ಮೋಸಂಬಿ, ಪಪ್ಪಾಯ ಈ ಥರದ್ದು, ಮತ್ತು ಮಾವು ಈ ಥರದ ಸಾಕಷ್ಟು ವಿವಿಧ ಹಣ್ಣಿನ ಬೆಳೆಗಳನ್ನ ನಾವು ವಾಣಿಜ್ಯವಾಗಿ ಅಂದರೆ ಕಮರ್ಷಿಯಲ್ ಆಗಿ ನಾವು ಕಲ್ಟಿವೇಟ್ ಮಾಡ್ತಾ ಇರೋದನ್ನ ನೋಡ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಮಾರುಕಟ್ಟೆಯಲ್ಲಿ ಹಣ್ಣಿನ ದರಗಳಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇರೋದ್ರಿಂದ ನಾವು ಹಣ್ಣಿನ ಬೆಳೆಗಳನ್ನ ಕಲ್ಟಿವೇಷನ್ ಮಾಡ್ತಾ ಇರೋದ್ರಲ್ಲೂ ಕೂಡ ವ್ಯತ್ಯಾಸಗಳನ್ನ ಕಾಣ್ತೀವಿ. ಈಗ ಉದಾಹರಣೆಗೆ ಹೇಳಬೇಕು ಅಂದ್ರೆ ಈಗ ಪಪ್ಪಾಯದಲ್ಲಿ ಮಾರ್ಕೆಟ್ ದರದಲ್ಲಿ ತುಂಬಾ ವ್ಯತ್ಯಾಸಗಳಾಗ್ತಾ ಇದೆ. ಹಾಗೆ ದಾಳಿಂಬೆಯಲ್ಲೂ ಕೂಡ ಅಷ್ಟೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವಾತಾವರಣದಲ್ಲಿ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ದಾಳಿಂಬೆ ಕೃಷಿ ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಆಗಲ್ಲ ಅಂತಲ್ಲ, ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು. ಈ ಎಲ್ಲ ವಿಚಾರಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡಾಗ ಕಡಿಮೆ ಖರ್ಚಿನಲ್ಲಿ ಅಥವಾ ಈ ಥರದ್ದು ವಾಣಿಜ್ಯ ಬೆಳೆಗಳಲ್ಲಿ ಅಂದರೆ ಪಪ್ಪಾಯ ಇರ್ಬೋದು, ಬಾಳೆ ಇರ್ಬೋದು ಅಥವಾ ದಾಳಿಂಬೆ ಇರ್ಬೋದು, ಈ ಥರದ ಬೆಳೆಗಳಲ್ಲಿ ನಾವು ನಷ್ಟವನ್ನು ಕಂಡಾಗ ಅದನ್ನು ಸರಿದೂಗಿಸ್ಕೊಳ್ಳಿಕ್ಕೆ ಅಂತ ಇನ್ನೊಂದು ಪರ್ಯಾಯ ಬೆಳೆಯನ್ನು ನಾವು ಕಂಡುಕೊಂಡ್ರೆ ಈ ಕಾಲ ಸಂದರ್ಭಕ್ಕೆ ಅದು ತುಂಬ ಸೂಕ್ತ ಅಂತ ಅನ್ಸುತ್ತೆ. ಈ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಆಲೋಚನೆ ಮಾಡಿದಾಗ ಮತ್ತಾವುದು ಹಣ್ಣಿನ ಬೆಳೆಯನ್ನು ನಾವು ಪರ್ಯಾಯ ಬೆಳೆಯಾಗಿ ಬೆಳಿಬಹುದು ಅಂತ ಆಲೋಚನೆ ಮಾಡಿದ್ದೆ ಆದರೆ ಅದರಲ್ಲಿ ಸೀತಾಫಲ ಕೂಡ ಒಂದು ಪರ್ಯಾಯ ಬೆಳೆಯಾಗಿ ಬೆಳೀಲಿಕ್ಕೆ ಸೂಕ್ತವಾದ ಬೆಳೆ ಅಂತ ಹೇಳ್ಬೋದು. ಇದು ಅಷ್ಟು ನಿಮಗೆ ದಾಳಿಂಬೆ ಆಗಲಿ ಅಥವಾ ಪಪ್ಪಾಯದಲ್ಲಿ ಬರೋಷ್ಟು ಆದಾಯನ ತಂದುಕೊಡ್ಲಿಕ್ಕೆ ಆಗದೆ ಹೋಗ್ಬೋದು. ಆದರೆ ತಕ್ಕ ಮಟ್ಟಿಗೆ ಅದರಲ್ಲಿ ಕಳ್ಕೊಂಡಂಥ ಅಥವಾ ಅದರಿಂದ ಆದಂಥ ನಷ್ಟ ಅಥವಾ ದಾಳಿಂಬೆ ಅಥವಾ ಪಪ್ಪಾಯದಲ್ಲಿ ಆದಂಥ ನಷ್ಟವನ್ನು ಸ್ವಲ್ಪ ಪ್ರಮಾಣದಲ್ಲಾದರೂ ನಾವು ಸರಿದೂಗಿಸ್ಕೊಳ್ಳಿಕ್ಕೆ ಈ ಥರದ ಬೆಳೆಗಳಿಂದ ಸಾಧ್ಯ ಇದೆ ಅಂತ ಹೇಳ್ಬೋದು. ನಮ್ಮ ರೈತರು ಈ ಸೀತಾಫಲ ಬೆಳೆನ ಬೆಳೆಯಬೇಕಂತ ಆಸಕ್ತಿ ಬಂದರೆ ಪ್ರಾರಂಭದಲ್ಲಿ ಭೂಮಿನ ಯಾವ ರೀತಿ ತಯಾರಿ ಮಾಡ್ಕೋಬೇಕಾಗತ್ತೆ ಸರ್? ಮುಂಚೆ ಈಗ ನಾವು ಅದನ್ನು ವಾಣಿಜ್ಯ ಬೆಳೆಯಾಗಿ ನಾವು ಬೆಳಿಬೇಕು ಅಂತಂದ್ರೆ ಸರ್ವೇ ಸಾಮಾನ್ಯ ಎಲ್ರಿಗೂ ನಗುವನ್ನು ತರುವಂಥದ್ದು ಸುದ್ದಿ ಅಂತ ಹೇಳ್ಬೋದು. ಯಾಕೆಂದರೆ ಮುಂಚೆ ಯಾವಾಗಲೂ ಕೂಡ ಒಂದು ಸೀತಾಫಲವನ್ನು ನಾವು ವಾಣಿಜ್ಯ ಬೆಳೆಯಾಗಿ ಮಾಡಬೇಕು ಅಂತಂದ್ರೆ ಎಲ್ಲೂ ಮಾಡಿದ್ದ ನಾವು ನೋಡಿಲ್ಲ ಇದುವರೆಗೂ. ಅಂದರೆ ತುಂಬ ಕಡಿಮೆ ಅಂತ ಹೇಳ್ಬೋದು. ಮಹಾರಾಷ್ಟ್ರ ಕೆಲವು ಜಿಲ್ಲೆಗಳಲ್ಲಿ ಮತ್ತು ಆಮೇಲೆ ಇತ್ತೀಚೆಗೆ ನಮ್ಮ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲೂ ಕೂಡ ಇದನ್ನು ಭಾಳಷ್ಟು ವಾಣಿಜ್ಯ ಬೆಳೆಯಾಗಿ ಬೆಳೆಯಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ಮುಂಚೆ ಎಲ್ಲನೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಅಥವಾ ಎಲ್ಲೂ ನಾವು ಉಳುಮೆ ಮಾಡೋದಕ್ಕಾಗದೇ ಇಲ್ವೇ ಅನ್ನೋವಂಥ ಜಾಗಗಳಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆದು ಫಸಲನ್ನು ಕೊಡ್ತಾ ಇತ್ತು. ನಾವು ಅಲ್ಲಿಂದ ಹಣ್ಣನ್ನು ಹರತ್ತಂದು ತಿಂತಾ ಇದ್ವಿ. ಈಗ ಅದಕ್ಕೂ ಕೂಡ ಸಾಕಷ್ಟು ಏನೋ ಪ್ರಯೋಜನಗಳು ಇರೋದ್ರಿಂದ ಈಗ ಅದನ್ನು ನಾವು ವಾಣಿಜ್ಯ ಬೆಳೆಯಾಗಿ ಸ್ವೀಕರಿಸೋದು ಸೂಕ್ತ, ಮತ್ತು ಆಮೇಲೆ ಅದನ್ನು ಬೆಳೆಯನ್ನು ನಾವು ಬೆಳೆದು ಒಳ್ಳೆ ದರವನ್ನು ಕೂಡ ಪಡಿಬೋದು ಅನ್ನೋ ಒಂದು ವಿಚಾರದಿಂದ ಇತ್ತೀಚಿನ ದಿನಗಳಲ್ಲಿ ಅದನ್ನು ವಾಣಿಜ್ಯ ಬೆಳೆಯಾಗಿ ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಈಗ ಅದು ತುಂಬ ಸುಲಭವಾಗಿ ಬೆಳೆಯುವಂಥ ಬೆಳೆ ಅದು. ಹಾಗಾಗಿ ಅದಕ್ಕೆ ಅತಿ ಹೆಚ್ಚಾಗಿ ನಾವು ಈಗ ಬೇರೆ ವಾಣಿಜ್ಯ ಬೆಳೆಗಳಾದಂಥ ದಾಳಿಂಬೆ ಅಥವಾ ಪಪ್ಪಾಯ ಈ ಥರದ್ದು ಬೆಳೆಗಳನ್ನು ನಾವು ಎಷ್ಟೆಲ್ಲ ಕೇರ್ ಮಾಡ್ತೀವಿ ಅಥವಾ ಕ್ರಮಗಳನ್ನು ತಗೊಳ್ತೀವಿ ಅಷ್ಟೆಲ್ಲ ಅವಶ್ಯಕತೆ ಇರೋದಿಲ್ಲ. ನಮ್ಮ ಜಮೀನಿನಲ್ಲಿ ಎಲ್ಲಿ ನಮಗೆ ಅತಿ ಹೆಚ್ಚಾಗಿ ಇಳುವರಿ ಬರೋದಿಲ್ಲ ಅಥವಾ ಆ ಜಮೀನಿನಲ್ಲಿ ನಾವು ಉಳುಮೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಥವಾ ನೀರಿನ ಸೌಕರ್ಯ ಕಡಿಮೆ ಇದೆ ಅಂಥ ಜಾಗಗಳಲ್ಲಿ ನಾವು ಈ ಬೆಳೆಯನ್ನು ಬೆಳಿಬೋದು. ಆದರೆ ನಮಗೆ ಒಳ್ಳೆ ಇಳುವರಿ ತಗೋಬೇಕು ಅಥವಾ ಅದು ಹಣ್ಣಿನ ಗುಣಮಟ್ಟ ಚೆನ್ನಾಗಿರಬೇಕು ಅಥವಾ ಹಣ್ಣಿನ ತೂಕ ಅಥವಾ ಗಾತ್ರ ಚೆನ್ನಾಗಿ ಚೆನ್ನಾಗಿರಬೇಕು. ಆ ತರದ ಯೋಚನೆ ಇಟ್ಕೊಂಡು ನಾವು ಬೇಸಾಯ ಮಾಡೋದಾದ್ರೆ ಸ್ವಲ್ಪ ಗುಣಮಟ್ಟ ಚೆನ್ನಾಗಿರುವಂತ ಮಣ್ಣಿನಲ್ಲಿ ಬೆಳೆ ಮಾಡೋದ್ರಿಂದ ಒಳ್ಳೆ ಆದಾಯ ಅಥವಾ ಇಳುವರಿಯನ್ನ ತಗೋಬಹುದು ಅಂತ ಹೇಳ್ತೀನಿ. ಅದರಲ್ಲಿ ಈಗ ಮರಳು ಮಿಶ್ರಿತ ಕೆಂಪು ಗೋಡು ಮಣ್ಣು ಮತ್ತೆ ಆಮೇಲೆ ಸ್ವಲ್ಪ ಮಟ್ಟಿಗೆ ಕಪ್ಪು ಗೋಡು ಮಣ್ಣು ಇದ್ರೂ ಕೂಡ ನಡೀತದೆ. ಬೇರೆ ಬೆಳೆಗಳಲ್ಲಿ ನಾವು ಕಪ್ಪು ಗೋಡು ಮಣ್ಣು ಸಾಮಾನ್ಯವಾಗಿ ದೀರ್ಘಾವಧಿ ಬೆಳೆಗಳಿಗೆ ಶಿಫಾರಸು ಮಾಡೋದಿಲ್ಲ. ಆದ್ರೆ ಸೀತಾಫಲದಲ್ಲಿ ಅಂತ ಹೆಚ್ಚಿನ ವ್ಯತ್ಯಾಸ ಕಾಣೋದಿಲ್ಲ, ಹಾಗಾಗಿ ಅಲ್ಲೂ ಕೂಡ ನಾವು ಬೆಳೆಯನ್ನ ನಾವು ಮಾಡಬಹುದು. ಇದರಲ್ಲಿ ಏನು ಗಮನಿಸಬೇಕಾಗಿರೋದು ಅಂತಂದ್ರೆ ಇದರದ್ದು ಬೇರುಗಳು ತುಂಬಾ ಆಳಕ್ಕೆ ನಿಳಿಯಲ್ಲ. ಸುಮಾರು ಒಂದು ಮೀಟರ್ ಆಳಕ್ಕೆ ಅಂದ್ರೆ ಒಂದ್ ಎರಡೂವರೆ ಅಥವಾ ಮೂರಡಿ ಗಾತಕ್ಕೆ ಬೇರು ಇದರದ್ದು ಬೇರುಗಳು ಪಸರಿಸಬಹುದು ಅಷ್ಟೇನ. ಹಾಗಾಗಿ ಮೇಲ್ಮಣ್ಣಾಗಿ ಕೆಳಗಡೆ ಜೋಡ್ ಮಣ್ಣು ಅಥವಾ ಇಲ್ಲ ಅಂತಂದ್ರೆ ಏನೋ ಕಲ್ಲು ಅಥವಾ ಈ ತರದ ಏನೇ ಇದ್ರು ಕೂಡ ಅಂತ ಜಾಗದಲ್ಲಿ ನಮ್ಗೆ ಬಹುವಾರ್ಷಿಕ ಬೆಳೆಗಳು ಈ ಮಾವು ಸಪೋಟ ಈ ತರದ್ದು ನಿಂಬೆ ಅಥವಾ ಮೋಸಂಬಿ ಈ ತರದ ಹಣ್ಣುಗಳನ್ನ ಬೆಳೀಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಆದ್ರೆ ಈ ಹಣ್ಣನ್ನ ನಾವು ಆ ತರದ ಮಣ್ಣನಲ್ಲೂ ಕೂಡ ಅಥವಾ ಏನೋ ಕೆಳಗಡೆ ಕಲ್ ಬಂದಿರಬಹುದು ಅಥವಾ ಇಲ್ಲ ಅಂತಂದ್ರೆ ಅಷ್ಟು ಫಲವತ್ತತೆ ಇಲ್ಲದೆ ಇರುವಂತ ಮಣ್ಣಲ್ಲೂ ಕೂಡ ನಾವು ಇದನ್ನ ಸುಲಭವಾಗಿ ಬೆಳೀಲಿಕ್ಕೆ ಸಾಧ್ಯ ಅಂತ ಹೇಳಕ್ ಬಯಸ್ತೇನೆ. ಮತ್ತೆ ಇನ್ನೊಂದು ವಿಚಾರ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದೇನು ಅಂತಂದ್ರೆ ಇದು ಸುಲಭವಾಗಿ ಬೆಳೆಯುವಂತ ಬೆಳೆ ಹೌದು. ಆದ್ರೆ ಈಗ ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚಾಗಿ ನಾವು ಟೊಮೆಟೊ ಅಥವಾ ಬದನೆ ಇದನ್ನೆಲ್ಲಾನು ತರಕಾರಿ ಬೆಳೆಗಳನ್ನ ಮಾಡೋದನ್ನ ನೋಡ್ತೀವಿ. ಏನು ಅಂತಂದ್ರೆ ಈ ಬೆಳೆಯನ್ನು ಮಾಡುವಾಗ ಇದು ಸ್ವಲ್ಪ ಸಸೆಪ್ಟಬಲ್ ಇರೋದ್ರಿಂದ ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಏನ್ ಕರಿತೀವಿ ಈ ತರದ ರೋಗಗಳಿಗೆ ಸ್ವಲ್ಪ ಸಸೆಪ್ಟಬಲ್ ಇರೋದ್ರಿಂದ ಟೊಮೆಟೊ ಅಥವಾ ಬದನೆ ಈ ತರದ ಬೆಳೆಗಳನ್ನ ಮುಂಚೆ ಮಾಡಿದ್ದೇ ಆದಂತ ಜಮೀನಲ್ಲಿ ಏನಾಗುತ್ತೆ ಆ ತರದ ರೋಗಗಳ ಲಕ್ಷಣಗಳು ಏನಾದ್ರೂ ಕಂಡು ಬಂದಿದ್ರೆ ಅದು ಕೂಡ ಈ ಬೆಳೆಯಲ್ಲಿ ಬರಲಿಕ್ಕೆ ಸಾಧ್ಯ ಇರ್ತದೆ. ಹಾಗಾಗಿ ಅದನ್ನ ನಾವು ಗಮನದಲ್ಲಿಟ್ಕೊಂಡು ಮುಂಚೆ ಏನಾದರೂ ಆ ಜಮೀನಿನಲ್ಲಿ ನಮಗೆ ಟೊಮೆಟೊ ಅಥವಾ ಬದನೆ ಮಾಡಿದಂಥ ಜಾಗದಲ್ಲಿ ಬೆಳೆ ಮಾಡಬೇಕು ಅಂದರೆ ಪೂರ್ವ ಕ್ರಮಗಳನ್ನ ತಗೊಂಡು ನಾವು ಬೆಳೆಯನ್ನು ಮಾಡಬೇಕಾಗತ್ತೆ. ಮತ್ತೆ ಎಲ್ಲಿ ನೀರು ನಿಂತ್ಕೊಳ್ಳುತ್ತೋ ಅಧಿಕವಾಗಿ ಅಥವಾ ಅತಿ ಹೆಚ್ಚು ಮಳೆಯಾದಾಗಲೋ ಅಥವಾ ನಾವು ನೀರನ್ನು ಕಟ್ಟದಾಗಲೋ ನೀರು ನಿಂತ್ಕೊಳ್ಳೋಂಥ ಜಮೀನುಗಳಲ್ಲಿ ಇದು ಬೆಳೆಯಲಿಕ್ಕೆ ಸೂಕ್ತ ಅಲ್ಲ ಅಂತ ಹೇಳ್ಬೋದು. ಪೂರ್ತಿ ನೀರು ಹರಿದೋಗುವಂತಿರಬೇಕು, ಒಣಗಬೇಕು. ಆ ಥರದ ಮಣ್ಣಿನಲ್ಲಿ ನಾವು ಸರಾಗವಾಗಿ ಅಥವಾ ಈಸಿಯಾಗಿ ಈ ಬೆಳೆಯನ್ನು ಮಾಡ್ಬೋದು. ಈಗ ಬೇರೆ ಬೇರೆ ಹಣ್ಣಿನ ಬೆಳೆಗಳಲ್ಲಿ ಸಾಕಷ್ಟು ಬೇರೆ ಬೇರೆ ತಳಿಗಳನ್ನ ನೋಡ್ತೀವಿ ಸರ್, ಒಳ್ಳೆ ಇಳುವರಿ ಕೊಡೋಂಥ ತಳಿಗಳು. ಹಂಗಾಗ್ಬಿಟ್ಟು ಈ ಸೀತಾಫಲದಲ್ಲೂ ಏನಾದರೂ ಉತ್ತಮವಾದ ಒಂದು ತಳಿಗಳಿದ್ದಾವೆ ನಮ್ಮ ರೈತರಿಗೆ? ಹೌದು ಹೌದು, ಖಂಡಿತ. ಇದರಲ್ಲಿ ಸುಮಾರು ಬಹಳಷ್ಟು ತಳಿಗಳು ನಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ. ಕೆಲವು ತಳಿಗಳು ತುಂಬ ಮುಖ್ಯವಾದ ತಳಿಗಳು ಅಂತಲೇ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಬಾಲ್ನಗರ್ ಅಂತ ತಳಿ ಇದೆ, ಮೆಹಬೂಬ್ ನಗರ್ ಅಂತ ಇದೆ, ಆಮೇಲೆ ಹರ್ಕ ಸಹನ ಅಂತ ಇದೆ. ಮತ್ತು ಆಮೇಲೆ ಇತ್ತೀಚಿನ ದಿನದಲ್ಲಿ ಮಹಾರಾಷ್ಟ್ರದ ಒಬ್ಬರು ರೈತರು ಕೂಡ ಕಂಡುಕೊಂಡಂಥ ಒಂದು ರೈತರದೇ ಆದಂಥ ತಳಿ ಅಂತಲೇ ಹೇಳ್ಬೋದು. ಎನ್ ಎಂ ಕೆ ಗೋಲ್ಡ್ ಅಂತ ಹೇಳ್ತಾರೆ ಅಥವಾ ಎನ್ ಎಂ ಕೆ ಒನ್ ಅಂತ ಹೇಳ್ತಾರೆ. ಈ ಎಲ್ಲ ತಳಿಗಳು ಕೂಡ ನಾವು ವಾಣಿಜ್ಯ ಬೆಳೆಯಾಗಿ ಬೆಳೀಲಿಕ್ಕೆ ಸೂಕ್ತವಾಗಿರುವಂಥದ್ದು. ಯಾಕೆಂತಂದರೆ ಹಣ್ಣಿನ ಲಕ್ಷಣಗಳಾಗಿರ್ಬೋದು, ಅದರ ಗಾತ್ರ ಆಗಿರ್ಬೋದು, ಅಥವಾ ಹಣ್ಣಿನ ಗುಣಮಟ್ಟ ಆಗಿರ್ಬೋದು, ನಾವು ಮಾರುಕಟ್ಟೆಗೆ ತಗೊಂಡೋಗಿ ಮಾರಾಟ ಮಾಡುವ ಯೋಜನೆ ಇಟ್ಕೊಂಡಾಗ ಇದೆಲ್ಲದರ ಕಡೆ ಗಮನ ಕೊಡಬೇಕಾಗ್ತದೆ. ಒಳ್ಳೆ ಹಣ್ಣು ಆಕರ್ಷಕವಾಗಿ ಕಾಣುತ್ತಾ, ಮತ್ತು ಆಮೇಲೆ ಹಣ್ಣಿನ ಗಾತ್ರ ಚೆನ್ನಾಗಿದೆಯಾ, ಮತ್ತು ಹೊರಗಡೆ ತಿರುಳು ಚೆನ್ನಾಗಿದೆಯಾ, ಸಿಹಿಯಾಗಿದೆಯಾ, ರುಚಿಯಾಗಿದೆಯಾ, ಈ ಎಲ್ಲ ವಿಚಾರಗಳ ಕಡೆ ನಾವು ಗಮನ ಕೊಡಬೇಕಾಗ್ತದೆ. ಹಾಗಾಗಿ ಈಗ ನಾನೇನು ಹೇಳಿದೆ, ಬಾಲ್ನಗರ್ ಅನ್ನೋ ಒಂದು ತಳಿ, ಇದು ತುಂಬ ವರ್ಷಗಳಿಂದ ಬೆಳೀತಾ ಬಂದಿರುವಂಥ ತಳಿ. ಇದಕ್ಕೂ ಕೂಡ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಸಿಗುವಂಥ ಲಕ್ಷಣಗಳಿದೆ. ಮತ್ತು ಆಮೇಲೆ ಅರ್ಕ ಸಹನ, ಇದು ಕೂಡ ನಮ್ಮ IHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಏನೋ ಹೆಸರುಘಟ್ಟದಲ್ಲಿದೆ, ಸಂಶೋಧನಾ ಕೇಂದ್ರದಿಂದ ಇದನ್ನು ರಿಲೀಸ್ ಮಾಡಿರುವಂಥ ವೆರೈಟಿ ಕೂಡ ಇದು. ಸೊ ಇದು ಕೂಡ ಹೆಚ್ಚಿನ ಲಾಭ ಪಡೆಯಲಿಕ್ಕೆ ಸಾಧ್ಯ ಇದೆ. ಹಾಗೆ ನಾನು ಹೇಳಿದಾಗಲೇ ಎನ್ ಎಂ ಕೆ ಗೋಲ್ಡ್ ಅಂತ ಏನು ಹೇಳಿದೆ, ಅದು ಕೂಡ ಗಾತ್ರದಲ್ಲಿ ತುಂಬ ಆಕರ್ಷಕವಾಗಿ ಕಾಣುತ್ತೆ. ಮತ್ತು ಆಮೇಲೆ ಹಣ್ಣಿನ ಏನೋ ಆಕರ್ಷಕ ಬಣ್ಣವನ್ನು ಹೊಂದಿದೆ, ತಿಳಿ ಹಸಿರು ಬಣ್ಣದಲ್ಲಿ ಕಾಣುತ್ತೆ, ಮತ್ತು ಒಳಗಡೆ ಗಾತ್ರನೂ ಚೆನ್ನಾಗಿರೋದ್ರಿಂದ, ಮತ್ತು ಆಮೇಲೆ ಇದ್ರ ಒಳಗಡೆ ಏನು ತಿರುಳಿರುತ್ತೆ ಹಣ್ಣಿನ ತಿರುಳು, ಅದು ಕೂಡ ತುಂಬ ರುಚಿಯಾಗಿರೋದ್ರಿಂದ, ಸಿಹಿಯಾಗಿರೋದ್ರಿಂದ, ಮತ್ತು ಆಮೇಲೆ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಬೀಜಗಳನ್ನ ಹೊಂದಿರೋದ್ರಿಂದ, ಈ ಎಲ್ಲ ಲಕ್ಷಣಗಳು ಕೂಡ ನಾವು ಮಾರ್ಕೆಟ್ ಮಾಡಲಿಕ್ಕೆ ತುಂಬ ಉಪಯುಕ್ತವಾದಂಥ ಲಕ್ಷಣಗಳು ಅಂತ ಹೇಳ್ಬೋದು. ಹಾಗಾಗಿ ಇದಕ್ಕೆಲ್ಲ ಈ ತಳಿಗಳಿಗೆ ಹೆಚ್ಚಿನ ಬೆಲೆಯನ್ನು ನೀವು ಕಾಣ್ಬೋದು ಮಾರ್ಕೆಟ್ನಲ್ಲಿ. ಈಗ ನಾವು ಬೇರೆ ಬೇರೆ ಹಣ್ಣಿನ ಸಸಿಗಳನ್ನ ತರಬೇಕಂದಾಗ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನರ್ಸರಿಗಳಲ್ಲೆಲ್ಲ ಸಿಗ್ತವೆ, ನಮಗೆ ಈ ಸೀತಾಫಲ ಸಸಿಗಳು ಬೇಕಂದ್ರೆ ಎಲ್ಲಿ ಸಿಗ್ತವೆ ಸರ್? ಇದರಲ್ಲಿ ನಾನು ಒಂದು ವಿಚಾರ ಹೇಳಬೇಕಾಗತ್ತೆ. ಈಗ ಸಾಮಾನ್ಯ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂತಂದ್ರೆ ಸಸಿಗಳನ್ನ ಬೀಜಗಳ ಮುಖಾಂತರ ನಾವು ಬೆಳೆಸ್ತಾ ಇದ್ವಿ ಮುಂಚೆ ಎಲ್ಲ. ಈಗ ಬಾಲ್ನಗರ್ ನಾನು ಹೇಳಿದ ಸುಮಾರು ವರ್ಷಗಳಿಂದ ಈ ತಳಿಯನ್ನು ನಾವು ಬೆಳೀತಾ ಬಂದಿದ್ದೀವಿ. ಸೊ ಇವನ್ನ ಏನು ಮಾಡ್ತಾ ಇದ್ವಿ, ಬೀಜ ಹಾಕಿ ನಾವು ಬೆಳೀತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ನಾವು ಅದನ್ನು ವಾಣಿಜ್ಯ ಬೆಳೆಯಾಗಿ ಬೆಳೀಬೇಕು ಅಂದಾಗ ಇದನ್ನು ಸ್ವಲ್ಪ ನಾವು ಮನಸ್ಸಿನಲ್ಲಿ ಗಮನದಲ್ಲಿಟ್ಕೊಂಡು ನಾವು ಸಸಿಗಳನ್ನ ಆಯ್ಕೆ ಮಾಡಬೇಕಾಗ್ತದೆ. ಬೀಜದಿಂದ ಬೆಳೆದಂಥ ಸಸಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಆಯ್ಕೆ ಮಾಡ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತ. ಸೊ ಈಗ ನಿಮಗೆ ಸುಮಾರಷ್ಟು ನರ್ಸರಿಗಳಲ್ಲಿ, ಈಗ ನಾನು ಹೇಳಿದೆ ಏನೋ ಬೆಂಗಳೂರಿನಲ್ಲಿ ಹೆಸರುಘಟ್ಟ ಅನ್ನೋ ಒಂದು ಏನೋ ಸಂಶೋಧನಾ ಸಂಸ್ಥೆ ಇದೆ, ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ನಿಮಗೆ ಕಸಿ ಮಾಡಿದಂಥ ಸಸಿಗಳು ನಿಮಗೆ ಸಿಗ್ತದೆ. ಸೊ ಈ ಕಸಿ ಮಾಡಿದಂಥ ಸಸಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು ಉಪಯೋಗ ಏನು ಅಂತಂದ್ರೆ, ಎಲ್ಲ ಗಿಡಗಳು ನೀವೇನು ಒಂದು ಎಕರೆಯಲ್ಲಿ ನೀವು ನಾಟಿ ಮಾಡ್ತೀರಾ, ಎಲ್ಲ ಗಿಡಗಳು ಕೂಡ ಒಂದೇ ತರದ ಲಕ್ಷಣಗಳನ್ನು ಹೊಂದಿರ್ತದೆ. ಹಾಗಾಗಿ ಮತ್ತೆ ಆಮೇಲೆ ಉತ್ತಮವಾದಂತ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ರೈತರು ಗಮನಿಸಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಯಾವಾಗ್ಲೂ ನಾವು ಕಸಿ ಮಾಡದಂತ ಸಸಿಗಳನ್ನೇ ಆಯ್ಕೆ ಮಾಡಿ ತಂದು ನಾಟಿ ಮಾಡಬೇಕಾಗ್ತದೆ. ನಾನು ಆಗ್ಲೇ ಹೇಳಿದಾಗೆ ಬೆಂಗಳೂರಿನಲ್ಲಿ ಹೆಸರುಘಟ್ಟ ಸಂಸ್ಥೆಯಲ್ಲಿ ಕೂಡ ನಿಮ್ಗೆ ಕಸಿ ಮಾಡದಂತ ಸಸಿಗಳು ಸಿಗ್ತದೆ. ಹಾಗೆ ಸುತ್ತಮುತ್ತ ನರ್ಸರಿಗಳಲ್ಲೂ ಕೂಡ ನಿಮ್ಗೆ ಅನುಕೂಲ ಆಗುವಂತ ಕಡೆಯಲ್ಲಿ ಕೂಡ ನರ್ಸರಿಗಳಲ್ಲಿ ಇದನ್ನ ಕೇಳಿ ತಿಳಿದು ಕಸಿ ಮಾಡಲಾಗಿದೆಯಾ ಅನ್ನೋದನ್ನ ತಿಳಿದು ಮತ್ತು ಯಾವ ತಳಿಯ ಕಸಿ ಇದು ಮಾಡಲಾಗಿದೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು ನೀವು ಸಸಿಗಳನ್ನ ಖರೀದಿ ಮಾಡಬೇಕು. ಮತ್ತೆ ಬೇರೆ ಯಾವ್ದಾದ್ರು ಪ್ರೈವೇಟ್ ನರ್ಸರಿಗಳಲ್ಲಿ ನಾವು ಸಸಿಗಳನ್ನ ಖರೀದಿ ಮಾಡುವಾಗ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು, ಯಾವ ತಳಿಯನ್ನ ಈಗ ಕಸಿ ಮಾಡಲಾಗಿದೆ, ಎಷ್ಟು ದಿನಗಳಾಗಿದೆ ಕಸಿ ಮಾಡಿ, ಆಮೇಲೆ ಇದನ್ನ ಈಗ ನಾಟಿ ಮಾಡ್ಲಿಕ್ಕೆ ಯೋಗ್ಯವಾಗಿದೆಯಾ ಅನ್ನೋ ವಿಚಾರಗಳನ್ನ ತಿಳಿದು ನಾವು ಸಸಿಗಳನ್ನ ಆಯ್ಕೆ ಮಾಡಿ ತರುವಂತದ್ದು. ಸರಿ, ಈಗ ಆಗಿದ್ರೆ ಸಸಿಗಳನ್ನ ಆಯ್ಕೆ ಮಾಡ್ಕೊಂಡ ನಂತರ ರೈತರು ಯಾವ ಅಂತರದಲ್ಲಿ ನಾಟಿ ಮಾಡಿದ್ರೆ ಒಂದು ಒಳ್ಳೆ ಇಳುವರಿನ ಪಡಿಬಹುದಂತೀರ? ಇದನ್ನ ನಾವು ಸಾಧಾರಣವಾಗಿ 5x5 meters ಅಂದ್ರೆ ಸಾಲಿಂದ ಸಾಲಿಗೆ 5 meters ಮತ್ತೆ ಗಿಡದಿಂದ ಗಿಡದಕ್ಕೆ 5 meters ದಾಯದಲ್ಲಿ ನಾಟಿ ಮಾಡಬೇಕು ಅಂತ ಹೇಳಿ ಹೇಳ್ತೀವಿ. ಮತ್ತೆ 4 meters ನಿಂದನೂ 6 meters ದಾಯದವರೆಗೂ ಕೂಡ ನಾವು ಈ ಗಿಡಗಳನ್ನ ನಾಟಿ ಮಾಡಬಹುದು. ನಾಟಿ ಮಾಡೋದಕ್ಕಿಂತ ಮುಂಚೆ 2 feet or 2.5 feet ಗಾತದ ಗುಣಿಗಳನ್ನ ತೆಗಿಬೇಕಾಗತ್ತೆ. ಈ ರೀತಿ ತೆಗೆಯೋದ್ರಿಂದ ಬೇರಿನ ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಆಮೇಲೆ ಕ್ರಮೇಣ ಏನಾಗುತ್ತೆ, ಗಿಡಗಳ ಬೆಳವಣಿಗೆನೂ ಕೂಡ ತುಂಬಾ ಚೆನ್ನಾಗಿ ಕಾಣತ್ತೆ ಅನ್ನೋ ಒಂದು ಉದ್ದೇಶ. ಆಮೇಲೆ ದಾಯಕ್ಕೆ ಬಂದಾಗ ಕೆಲವೊಂದು ಕಡೆ 6x6 meters ದಾಯನು ಕೂಡ ಮಾಡಿದ್ದಾರೆ. ಮತ್ತೆ 6x4 meters ಅಂದ್ರೆ ಸಾಲಿಂದ ಸಾಲಿಗೆ 6 meters ದಾಯ, ಮತ್ತೆ ಗಿಡದಿಂದ ಗಿಡಕ್ಕೆ 4 meters ದಾಯ. ಈ ಅಂತರದಲ್ಲೂ ಕೂಡ ನಾವು ಮಾಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನ ನಾವು 1 acre ಕೂರಿಸಬಹುದು. ಮತ್ತೆ ಆಮೇಲೆ ಮಧ್ಯದಲ್ಲಿ ಬೇಸಾಯ ಮಾಡೋದಕ್ಕೆ ಕೂಡ ಅನುಕೂಲವಾಗಿರ್ತದೆ ಅನ್ನೋ ಒಂದು ಉದ್ದೇಶ. ಮತ್ತೆ ಇದನ್ನ ಬೇರೆ ಬೆಳೆಗಳ ಜೊತೆ ಮಧ್ಯಂತರ ಬೆಳೆಯಾಗೂ ಕೂಡ ನಾವು ಬೆಳಿಬಹುದು. ಈಗ ದಾಳಿಂಬೆ ಜೊತೆಯಲ್ಲೇನೆ ಮಧ್ಯದಲ್ಲಿ ಒಂದು ಇಂಟರ್ ಕ್ರಾಪ್ ಆಗಿ ನಾವು ಬೆಳಿಬಹುದು. ಏನಾಗ್ತದೆ, ಪೂರ ಪ್ರಮಾಣದಲ್ಲಿ ನಾವು ಮಾಡದೆ ಹೋದ್ರು ಕೂಡ ಕನಿಷ್ಠ ಒಂದು ಪ್ಯಾಚ್ ಅಲ್ಲಿ ಆದ್ರೂ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಈ ಬೆಳೆಯನ್ನ ನಾವು ಮಾಡೋದ್ರಿಂದ ಈ ದಾಳಿಂಬೆ ಬೆಳೆ ಮಧ್ಯದಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ದೀರ್ಘಾವಧಿ ಬೆಳೆಗಳ ಮಧ್ಯದಲ್ಲಿ ಕೂಡ ಇದನ್ನ ಬೆಳಿಲಿಕ್ಕೆ ಸಾಧ್ಯ ಇದೆ. ಮಾಡೋದ್ರಿಂದ ಏನಾಗ್ತದೆ, ಸರಿಸುಮಾರು ಒಂದಷ್ಟು ಹಣವನ್ನಾದ್ರೂ ಕೂಡ ನಾವು ಮಧ್ಯದಲ್ಲಿ ಗಳಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತೇನೆ. ನೀರಿನ ನಿರ್ವಹಣೆ ಮತ್ತು ಗೊಬ್ಬರದ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗುತ್ತೆ ಸರ್? ನಾವೀಗ ಗಿಡಗಳನ್ನು ನಾಟಿ ಮಾಡೋಂಥ ಸಂದರ್ಭದಲ್ಲಿ ನಾನು ಹೇಳದ್ನಲ್ಲ, ಈಗ ಒಂದು 2.5 or 3 feet ಗಾತ್ರದ ಗುಂಡಿಗಳನ್ನು ತೆಗಿಬೇಕು. ಅವಾಗ ಗುಂಡಿಗಳನ್ನು ತೆಗೆಯುವಾಗ ಮೇಲ್ ಪದರದ ಮಣ್ಣು ಅಂತ ಏನು ಹೇಳ್ತೀವಿ, ಅಂದರೆ 1 feet ಗಾತ್ರದ ಮಣ್ಣು ಏನಿರುತ್ತೆ ಅದು ತುಂಬ ಫಲವತ್ತಾದ ಮಣ್ಣು ಅಂತ ಹೇಳ್ತೀವಿ ನಾವು. ಅದು ಫಲವತ್ತತೆ ಹೆಚ್ಚಾಗಿರುತ್ತೆ, ಅದಕ್ಕಿಂತ ಕೆಳಗಡೆ ಇರುವಂಥ ಮಣ್ಣು ಫಲವತ್ತತೆ ಸ್ವಲ್ಪ ಮಟ್ಟ ಕಡಿಮೆ ಇರ್ತದೆ. ಹಾಗಾಗಿ ಏನು ಮಾಡಬೇಕು, ನಾವು ಮೇಲ್ ಪದರದ ಮಣ್ಣನ್ನು ನಾವು ಗುಣಿಯ ಒಂದು ಕಡೆ ದಿಕ್ಕಿನಲ್ಲಿ ತೆಗೆದಿಟ್ಕೋಬೇಕು. ಅದನ್ನು ಮತ್ತೆ ಮರು ಬಳಸ್ಬೋದು ನಾವು ಗುಣಿಯನ್ನು ಮುಚ್ಚುವಾಗ. ಮತ್ತು ಅದರಿಂದ ಕೆಳಗಡೆ ಇರುವಂಥದ್ದು 1 feet ಕೆಳಗಡೆ ಇರುವಂಥ ಮಣ್ಣನ್ನು ಏನು ಮಾಡಬೇಕು, ಇನ್ನೊಂದು ಬದಿಯಲ್ಲಿ ತೆಗೆದಿಟ್ಕೋಬೇಕಾಗ್ತದೆ. ಅದನ್ನು ನಾವು ಮತ್ತೆ ಗುಣಿಗೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಅದರ ಫಲವತ್ತತೆ ಕಡಿಮೆ ಇರುತ್ತೆ. ಈ ಗಿಡಗಳನ್ನ ನಾಟಿ ಮಾಡುವಂಥ ಸಂದರ್ಭದಲ್ಲಿ ಮತ್ತಿನ್ನೆಷ್ಟು ಹೆಚ್ಚಿನ ಮಣ್ಣನ್ನು ಅದಕ್ಕೆ ಸೇರಿಸಬೇಕಾಗುತ್ತೆ ನೋಡ್ಕೊಂಡು ಅದ್ರ ಜೊತೆಯಲ್ಲಿ ಕನಿಷ್ಠ 10 kg ಆದ್ರೂ ಕೊಟ್ಟಿಗೆ ಗೊಬ್ಬರವನ್ನು, ದನವಿನ ಗೊಬ್ಬರವನ್ನು ಚೆನ್ನಾಗಿ ಕಳೆತಿರುವಂಥ ದನವಿನ ಗೊಬ್ಬರವನ್ನು ಸೇರಿಸಿ ನಾವು ನಾಟಿ ಮಾಡೋದ್ರಿಂದ ಗಿಡದ ಬೆಳವಣಿಗೆ ಚೆನ್ನಾಗಿ ಬರ್ತದೆ. ಮತ್ತು ನಾಟಿ ಮಾಡೋ ಸಂದರ್ಭದಲ್ಲಿ ಬೇಕಾದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಕೂಡ ನಾವು ಒಂದು 50-100 grams ಗುಣಿಗೆ ಸೇರಿಸೋದ್ರಿಂದ ಬೇರಿನ ಬೆಳವಣಿಗೆ ಚೆನ್ನಾಗಿರ್ತದೆ. ಮತ್ತು ಆಮೇಲೆ ಕ್ರಮೇಣ ಬೇರಿನ ಬೆಳವಣಿಗೆ ಚೆನ್ನಾಗಿ ಆಗೋದ್ರಿಂದ ಗಿಡದ ಬೆಳವಣಿಗೆಯನ್ನು ಕೂಡ ಚೆನ್ನಾಗಿ ಕಾಣ್ಬೋದು. ನೀರು ಅಂದರೆ ಡ್ರಿಪ್ ಮುಖಾಂತರ ಕೊಟ್ಟರೆ ಚೆನ್ನಾಗಿ, ಈ ಕೆಲವು ರೈತರು ಹಾಯಿ ನೀರು ಕೊಡ್ತಾರೆ, ಯಾವ್ದು ಚೆನ್ನಾಗಿ ಅನಿಸುತ್ತೆ ಸರ್? ನೀರು ನಿಲ್ಲುವಂಥ ಸಂದರ್ಭ ಇದ್ದರೆ ನಾವು ಹಾಯಿ ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಏನಾಗುತ್ತೆ ಗಿಡದ ಬೆಳವಣಿಗೆ ಆಗೋದಿಲ್ಲ, ಮತ್ತು ಕೆಲವು ಗಿಡಗಳು ಕೂಡ ಹೊಳಗೋಗ್ತದೆ. ಮತ್ತು ಇದು ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಕೆಲವು ಡಿಸೀಸಸ್ಗೆ ಸಸೆಪ್ಟಬಲ್ ಇರೋದ್ರಿಂದ ನಾವು ನೀರು ಹಾಯಿ ಬಿಟ್ಟರೆ ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರೋಗಗಳು ಹರಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಮತ್ತು ಆಮೇಲೆ ಇದು ನಮಗೆ ತುಂಬ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಆಗಿರೋದ್ರಿಂದ ಡ್ರಿಪ್ನಲ್ಲಿ ನಾವು ನೀರನ್ನು ಹಾಯಿಸೋದ್ರಿಂದ ನೀರಿನ ಸದ್ಬಳಕೆ ಮಾಡ್ಕೊಳ್ಳೋ ಒಂದು ವಿಚಾರನೂ ಕೂಡ ಗಮನದಲ್ಲಿ ಇಟ್ಕೊಂಡು ಮಾಡ್ಬೋದು. ಡ್ರಿಪ್ಪಿನ ಮುಖಾಂತರ ಮಾಡೋದ್ರಿಂದ ನಮಗೆ ಅಧಿಕ ಇಳುವರಿಯನ್ನು ಕೂಡ ಪಡಿಬೋದು ಅಂತ ಹೇಳ್ತೇನೆ. ಸಾಕಷ್ಟು ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳಿಗೆ ಕೀಟ ಮತ್ತು ರೋಗಗಳು ಬಾಧೆ ಕಂಡುಬರುತ್ತೆ. ಈ ಒಂದು ಸೀತಾಫಲ ಹಣ್ಣಿನ ಬೆಳೆಗೆ ಯಾವುದಾದ್ರು ಕೀಟ ಮತ್ತು ರೋಗ ಬಾಧೆಗಳು ಕಂಡುಬರ್ತವೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್? ಇದರಲ್ಲಿ ತುಂಬ ಕಡಿಮೆ, ನಾವು ದಾಳಿಂಬೆ ಅಥವಾ ಪಪ್ಪಾಯಿ ಈ ಬೆಳೆಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಈ ಬೆಳೆಯಲ್ಲಿ ತುಂಬ ಕಡಿಮೆ, ಇದರಲ್ಲೂ ಬರ್ತದೆ, ಆದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ಇದನ್ನು ನಾವು ಸರಿಪಡಿಸ್ಕೋಬೋದು. ಇದರಲ್ಲಿ ಬಹಳ ಮುಖ್ಯವಾಗಿ ಮುಖ್ಯವಾಗಿ ಬರುವಂತದ್ದು ಏನು ಅಂತಂದ್ರೆ, ಇದು ಸಾಮಾನ್ಯ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಹೂ ಬಿಡಲಿಕ್ಕೆ ಶುರು ಮಾಡ್ತದೆ. ಆಮೇಲೆ ಆಗಸ್ಟ್ನಿಂದ ಅಕ್ಟೋಬರ್ನವರೆಗೂ ಕೂಡ ಕಾಯಿ ಕೀಳುವಂಥ ಸಮಯ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಕಾಯಿ ಬೆಳವಣಿಗೆ ಆಗುವಂಥದ್ದಲ್ಲಿ ಅಥವಾ ಕಾಯಿ ಕೀಳೋದಕ್ಕೆ ತಯಾರಾಗಿರುವಂಥ ಹಂತದಲ್ಲಿ ನಾವು ಈ ಇಟ್ಟು ತಿಗಣೆ ಅನ್ನೋ ಒಂದು ಹುಳನ ನಾವು ನೋಡ್ಬೋದು, ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಅದನ್ನು ಮಿಲಿಬಾಕ್ಸ್, ವೈಟ್ ಮಿಲಿಬಾಕ್ಸ್ ಅಂತ ಕೂಡ ಕರಿತೀವಿ. ಇದನ್ನು ನಾವು ಬೇವಿನ ಕಷಾಯ ಅಥವಾ ಬೇವಿನ ಹಿಂಡಿ ಇದು ಮನೆಯಲ್ಲೇ ಸಿದ್ಧಪಡಿಸ್ಕೊಂಡು ಇದನ್ನು ನಾವು 4 ml 1 L ನೀರಿಗೆ ಈ ಪ್ರಮಾಣದಲ್ಲಿ ಮಿಶ್ರ ಮಾಡಿ ನಾವು ಮುಂಚಿತವಾಗಲೇ ಅದು ಹುಳ ಬರಲಿ ಅನ್ನೋದಕ್ಕೆ ಕಾಯೋದಕ್ಕಿಂತ ಹೆಚ್ಚಾಗಿ ಮುಂಚಿತವಾಗಲೇ ನಾವು ಕಾಯಿ ಬೆಳೆಯೋ ಹಂತದಲ್ಲಿ ಇದ್ದಾಗಲೇ ನಾವು ಸಿಂಪಡಣೆ ಮಾಡೋದಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ, ಈ ಹುಳನ ನಾವು ಹತೋಟಿಯಲ್ಲಿ ಇಡ್ಬೋದು. ಅದು ಬಿಟ್ಟರೆ ಅಂಥ ಬೆಳೆಗೆ ಧಕ್ಕೆ ಬರುವಂಥದ್ದು ಅಥವಾ ಬೆಳೆಗೆ ನಾಶ ಆಗುವಂಥ ರೋಗಗಳಾಗಲಿ ಕೀಟಗಳಾಗಲಿ ಯಾವುದು ಇದರಲ್ಲಿ ಕಂಡುಬರೋದಿಲ್ಲ. ಮತ್ತು ಇದು ಹಿಟ್ಟು ತೆಗಣೆ ಅಂತ ಏನು ಹೇಳೋದ್ನಲ್ಲ, ಇದನ್ನು ನಾವು ಮೊಟ್ಟೆಗಳನ್ನ ಅದು ಕೂಡ ಮಣ್ಣಿನಲ್ಲಿ ಸೇರಿಸುತ್ತೆ ಹುಳಗಳು. ಹಾಗಾಗಿ ಅಕ್ಟೋಬರ್ ಮತ್ತು ನವೆಂಬರ್ ಸಮಯದಲ್ಲಿ ನಾವು ಹಣ್ಣು ಕಟಾವು ಮಾಡಿದ ನಂತರ ಒಂದು ಸತಿ ನಾವು ಉಳುಮೆ ಮಾಡಿಬಿಟ್ರೆ ಮತ್ತು ಆಮೇಲೆ ಗಿಡದ ಸುತ್ತ ಯಾವುದೇ ಥರ ಕಸ ಇಲ್ಲದೆ ಇರೋ ರೀತಿಯಲ್ಲಿ ಮತ್ತು ಆಮೇಲೆ ನಾವು ನೋಡ್ಕೊಳ್ಳೋದು ಮಾಡಿದ್ರೆ ಅರ್ಧದಷ್ಟು ನಾವು ಈ ಹುಳಗಳ ಹಾವಳಿಯನ್ನು ಕಡಿಮೆ ಮಾಡ್ತೀವಿ. ಈಗ 5 m ಅಥವಾ 6 m ಅಂತರ ಕೊಟ್ಟಿರೋದ್ರಿಂದ ಮಧ್ಯದಲ್ಲಿ ಸಾಕಷ್ಟು ಕಳೆ ಬೀಳುತ್ತೆ. ಸಾಕಷ್ಟು ಜನ ರೈತರು ಈ ಅಡಿಕೆ ಆಗಿರ್ಬೋದು ಬೇರೆ ಬೇರೆ ಹಣ್ಣಿನ ಬೆಳೆಗಳಲ್ಲಿ ಅಂತರ ಜಾಸ್ತಿ ಇದ್ದಾಗ ಕಳೆ ನಿರ್ವಹಣೆಗೋಸ್ಕರ ಕಳೆನಾಶಕನ ಬಳಸ್ತಾರೆ. ಇದು ಕಳೆನಾಶಕ ಬಳಸೋದ್ರಿಂದ ಅನುಕೂಲನ ರೈತರಿಗೆ ಅನಾನುಕೂಲ ಯಾವುದೇ ಒಂದು ಬೆಳೆಯಲ್ಲಿ ಸರ್? ಅನುಕೂಲ ಹೌದು, ಕಳೆ ನಿರ್ವಹಣೆಗೆ ಮಾಡೋದ್ರಿಂದ ಅನುಕೂಲನೇ. ಆದರೆ ನಾನು ಇಲ್ಲಿ ಏನು ಹೇಳೋದು ಅಂತಂದರೆ ಇದನ್ನು ನಾವು ಕಡಿಮೆ ಖರ್ಚಿನಲ್ಲಿ ಮತ್ತು ಸ್ವಲ್ಪ ಮಟ್ಟಿಗೆ ನಾವು ಒಂದು ಸ್ವಲ್ಪ ಆದಾಯನ ನೋಡಲಿಕ್ಕೆ ಇಚ್ಛೆ ಅಥವಾ ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಈ ಬೆಳೆಯನ್ನು ಬೇಸಾಯ ಮಾಡೋಕ್ಕೆ ಉದ್ದೇಶ ಇಟ್ಕೊಂಡಿರೋದು. ಹಾಗಾಗಿ ಎಷ್ಟು ಕಡಿಮೆ ನಾವು ಖರ್ಚನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಈಗ ನಾವು ಕಳೆನಾಶಕ ಬಳಸ್ತೀವಿ ಅಂತಂದರೆ ಅದಕ್ಕೆ ಮತ್ತೆ ಹೆಚ್ಚಿನ ಖರ್ಚು ಮಾಡಬೇಕಾಗ್ತದೆ. ಸೊ ಇದನ್ನೆಲ್ಲ ಗಮನ ಇಟ್ಕೊಂಡು ನಮ್ಮದೇ ಆದ ಪದ್ಧತಿಗಳಲ್ಲಿ ಅದನ್ನು ನಾಶ ಮಾಡ್ಬೋದು. ಈಗೇನು ಅಂತಂದರೆ ಅಲ್ಲೇ ಬೆಳೆದಂಥ ಕಳೆಯನ್ನು ತೆಗೆದು ಅದ್ರ ಮೇಲೇ ಸುತ್ತ ಮಲ್ಚಿಂಗ್ ಥರ ಪದರವನ್ನು ಹಾಕೋದ್ರಿಂದ ಅಥವಾ ಇಲ್ಲ ಅದರಿಂದ ಉದುರದಂಥ ಎಲೆಗಳೇ ಅದ್ರ ಮೇಲೆ ಗಿಡದ ಸುತ್ತ ಬೀಳೋದ್ರಿಂದ ಇದರಿಂದ ಏನಾಗುತ್ತೆ, ಒಂದು ಒದಕೆ ಥರ ಆಗುತ್ತೆ ಮತ್ತು ಕ್ರಮೇಣ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಲ್ಲಿ ಕಳೆ ಬರೋದು ಕೂಡ ನಾಶ ಆಗ್ತದೆ. ಈ ರೀತಿ ನಾವು ಏನಾದರೂ ಪರ್ಯಾಯವಾಗಿ ಯೋಚನೆ ಮಾಡಿದ್ದೇ ಆದರೆ ಲಾಭ ಆಗ್ತದೆ. ಇಲ್ಲ ನಾವು ಇನ್ನೂ ಈ ದಾಳಿಂಬೆ ಬೆಳೆಗೆ ಅಥವಾ ಪಪ್ಪಾಯ ಬೆಳೆಗಳಿಗೆ ನಾವು ಏನೆಲ್ಲ ಕ್ರಮಗಳನ್ನ ಮಾಡ್ತೀವಲ್ಲ ಆ ರೀತಿ ಮಾಡ್ತಾ ಹೋದರೆ ಏನಾಗುತ್ತೆ, ಇದಕ್ಕೆ ಖರ್ಚೇ ಹೆಚ್ಚಾಗ್ತದೆ ನಮ್ಮ ಆದಾಯಕ್ಕಿಂತ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ವೆಚ್ಚವನ್ನು ಮಾಡೋದ್ರಿಂದ ಲಾಭ ನೋಡ್ಬೋದು. ಹೌದು, ನೀವು ಹೇಳ್ದಂಗೆ ಮಲ್ಚಿಂಗ್ ಮಾಡೋದಾಗಿರ್ಬೋದು, ಮಧ್ಯ ಕುಂಟೆ ಹೊಡೆದು ಅದನ್ನ ಅದರಿಂದನೂ ನಿರ್ವಹಣೆ ಮಾಡಿದರೆ ಸಾಕಷ್ಟು ರೈತರಿಗೆ ಉಳಿತಾಯ ಆಗುತ್ತೆ. ಮತ್ತು ಇದು ಬೆಳೆ ಬರಲಿಕ್ಕೆ ಎಷ್ಟು ವರ್ಷ ಕಾಪಾಡಬೇಕಾಗತ್ತೆ ಸರ್ ರೈತರು? ಈಗ ನೋಡಿ, ಕಸಿ ಮಾಡಿದ್ದು ಸಸಿಗಳು ಅಂತಂದರೆ ನಿಮಗೆ ಸರಿಸುಮಾರು 2nd ವರ್ಷದಿಂದನೇ ಹೂ ಬಿಡಲಿಕ್ಕೆ ಶುರುವಾಗುತ್ತೆ. ಆದರೆ ಗಿಡದ ಬೆಳವಣಿಗೆ ನೋಡಿಕೊಂಡು ನಾವು 3nd ವರ್ಷದಿಂದ ನಾವು ಫಸಲಿಗೆ ಬಿಡ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಳ್ಳೆ ಆದಾಯ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಈಗ ಸಾಕಷ್ಟು ಹಣ್ಣಿನ ಬೆಳೆಗಳಲ್ಲಿ ಪ್ರೂನಿಂಗ್ ಮಾಡ್ತಾರೆ, ಈ ದಾಳಿಂಬೆ ಆಗಿರ್ಬೋದು ಬೇರೆ ಬೇರೆ ಬೆಳೆಗಳಲ್ಲಿ, ಇದರಲ್ಲೂ ಗಿಡದ ಬೆಳವಣಿಗೆ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗುತ್ತೆ ಸರ್? ಇದರಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಾವು ಗಿಡಗಳ ಸೌರಿಕೆ ಅಥವಾ ನೀವೇನು ಹೇಳಿದ್ರೆ ಪ್ರೂನಿಂಗ್ ಅಂತ ಈ ಥರದ ನಾವು ಇಂಟರ್ಕಲ್ಚರಲ್ ಪ್ರಾಕ್ಟೀಸಸ್ನ ನಾವು ಮಾಡ್ಕೊಳ್ಳೋದ್ರಿಂದ ಗಿಡದ ಬೆಳವಣಿಗೆ ಚೆನ್ನಾಗಾಗ್ತದೆ ಅಂತ. ಮಾಡದೆ ಹೋದರೂ ನಡೀತದೆ, ಆದರೆ ಈ ಕಸಿ ಮಾಡಿದಂಥ ಗಿಡಗಳಲ್ಲಿ ಏನು ಮಾಡಬೇಕು, ಕಸಿ ಮಾಡಿದಿಂದ ಕೆಳಗಡೆ ಭಾಗದಲ್ಲಿ ಏನಾದರೂ ಏನು ರೂಟ್ ಸ್ಟಾಕ್ ಅಂತ ಹೇಳ್ತೀವಿ, ಅದರಿಂದ ಏನಾದರೂ ಚಿಗುರು ಬಂದಿದ್ರೆ ಅದನ್ನು ತೆಗೆದುಹಾಕುವಂಥದ್ದು, ಗಿಡದ ಬುಡದಲ್ಲಿ ಚಿಗುರು ಬಂದಿದ್ರೆ ಅದನ್ನು ತೆಗೆದುಹಾಕುವಂಥದ್ದು. ಆಮೇಲೆ ಗಿಡವನ್ನು ನೇರವಾಗಿ ಬೆಳೀಲಿಕ್ಕೆ ನಾವು ಅದಕ್ಕೆ ಸಹಕರಿಸಬೇಕು, ಅದಕ್ಕೆ ಬೇಕಾದಂಥ ಸಪೋರ್ಟ್ ಕೊಡುವಂಥದ್ದು. ಆಮೇಲೆ ಕನಿಷ್ಠ ನೆಲದಿಂದ ಒಂದು 40-50 cm ಅಂತಂದರೆ 1 ಅಡಿ ಅಥವಾ 1.5 ಅಡಿ ಅಥವಾ 2 ಅಡಿವರೆಗೂ ಕೂಡ ಯಾವುದೇ ರಂಬೆ ಕೊಂಬೆಗಳು ಬೆಳೆದೇ ಇರೋ ರೀತಿಯಲ್ಲಿ, ಯಾವುದು ಬೆಳಿಬಾರ್ದು ಅಷ್ಟು ಎತ್ತರದವರೆಗೂ ಕೂಡ ಯಾವುದೇ ಕೊಂಬೆಗಳು ಇಲ್ಲದೇ ರೀತಿಯಲ್ಲಿ ನೋಡ್ಕೋಬೇಕು. ಅದರ ನಂತರ ಏನೋ 2 ಅಡಿ ಮೇಲ್ಭಾಗದಲ್ಲಿ ಎಲ್ಲ ದಿಕ್ಕಿನಲ್ಲೂ ಒಂದೊಂದು ಕೊಂಬೆಗಳು ಬರೋ ರೀತಿಯಲ್ಲಿ ನೋಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸರಾಗವಾಗಿ ಗಾಳಿ ಆಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಆಮೇಲೆ ಸೂರ್ಯನ ಶಾಖ, ಸೂರ್ಯನ ಕಿರಣಗಳು ಸರಾಗವಾಗಿ ರಂಬೆ ಕೊಂಬೆಗಳ ಮೇಲೆ ಅಥವಾ ಎಲ್ಲ ಎಲೆಗಳ ಮೇಲೆ ಬೀಳಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಒಂದೇ ದಿಕ್ಕಿನಲ್ಲಿ 2 ಅಥವಾ 3 ಕೊಂಬೆಗಳನ್ನ ಬೆಳೆಯೋದಕ್ಕೆ ನಾವು ಅವಕಾಶ ಮಾಡಿಕೊಟ್ವಿ ಅಂತಂದ್ರೆ ಏನಾಗುತ್ತೆ, ಕೊಂಬೆಗಳು ಹೊತ್ತೊತ್ತಾಗಿ ಬೆಳೀತದೆ, ಒಂದು ಎಲೆ ಮೇಲೆ ಇನ್ನೊಂದು ಕೊಂಬೆ ಕೂರುತ್ತೆ. ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ಕೀಟಗಳ ಹಾವಳಿ ಹೆಚ್ಚಾಗ್ತದೆ ಅಥವಾ ರೋಗದ ಹಾವಳಿ ಹೆಚ್ಚಾಗ್ತದೆ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಅಂತಂದರೆ, ಮೊದಲನೇ ದಿನಗಳಲ್ಲೇ ಅಂದರೆ ಮೊದಲನೇ ವರ್ಷದಲ್ಲಿ ಅಥವಾ 2nd ವರ್ಷದವರೆಗೂ ಕೂಡ ನಾವು ಇದನ್ನು ಮಾಡ್ಕೊತ ಹೋದರೆ ಕನಿಷ್ಠ 4 ಅಥವಾ 5 ಕೊಂಬೆಗಳನ್ನ 4 ದಿಕ್ಕಿನಲ್ಲಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಆಗೇನಾಗುತ್ತೆ, ಸೂರ್ಯನ ಕಿರಣಗಳು ಅದರ ಒಳಗಡೆ ಬೀಳೋದ್ರಿಂದ ಏನು ಮರದ ಪದರಗಳಲ್ಲಿ ಏನಾಗುತ್ತೆ, ಬೇರೆ ಕೀಟಗಳ ಹಾವಳಿ ಮತ್ತು ಆಮೇಲೆ ರೋಗದ ಹಾವಳಿಯನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ನಾವು ಇದರಲ್ಲಿ ಏನು ವೆಚ್ಚ ಬರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋ ತಡ್ಕೊಳ್ಳೋದಕ್ಕೆ ಆದಷ್ಟು ನಾವು ಪ್ರಯತ್ನ ಮಾಡುವಂಥದ್ದು. ಮತ್ತು ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ನಾವು ಕೊಡಬೇಕಾಗ್ತದೆ ಸರಿಯಾದ ಸಮಯದಲ್ಲಿ. ನಾನು ಆಗಲೇ ಹೇಳಿದೆ ಏಪ್ರಿಲ್ ಮೇಲಿ ಇದು ಹೂ ಬಿಡ್ಲಿಕ್ಕೆ ಶುರುವಾಗ್ತದೆ ಅಂತ. ಸ್ವಲ್ಪ ಮಟ್ಟಿಗೆ ರಾಸಾಯನಿಕ ಗೊಬ್ಬರಗಳನ್ನ ನಾವು ಪ್ರತಿ ವರ್ಷನೂ ಸೇರಿಸೋದ್ರಿಂದ ಈ ಹೂ ಕಾದ ಮೇಲೆ ಹಣ್ಣು ಬೆಳೆಯುವಂಥ ಹಂತದಲ್ಲಿ ಅಥವಾ ಹಣ್ಣು ಮಾಗೋವರೆಗೂ ಕೂಡ ನಾವು ಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟು ಕಾಪಾಡೋದ್ರಿಂದ ಏನಾಗುತ್ತೆ, ಹಣ್ಣಿನ ಗಾತ್ರ ಚೆನ್ನಾಗಿ ಬರುತ್ತೆ. ಹಣ್ಣಿನ ಗಾತ್ರ ಚೆನ್ನಾಗಿತ್ತು, ಆಕರ್ಷಕವಾಗಿತ್ತು ಅಂತಂದ್ರೆ ನಮಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಸಿಗುತ್ತೆ. ಈ ಉದ್ದೇಶದಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರವನ್ನು ಸೇರಿಸಬೇಕಾಗತ್ತೆ. ಸುಮಾರು 250 ಗ್ರಾಮ್ನಷ್ಟು ಸಾರಜನಕ, ಆಮೇಲೆ 125 ಗ್ರಾಮ್ನಷ್ಟು ರಂಜಕ, ಮತ್ತು 125 ಗ್ರಾಮ್ನಷ್ಟು ಪೊಟ್ಯಾಶ್, ಇಷ್ಟು NPK ಒಂದು ಗಿಡಕ್ಕೆ ನಾವು ಒಂದು ವರ್ಷಕ್ಕೆ ಇಷ್ಟು ಪ್ರಮಾಣದಲ್ಲಿ ಕೊಡೋದ್ರಿಂದ ಏನಾಗುತ್ತೆ, ಗಿಡದ ಬೆಳವಣಿಗೆ ಚೆನ್ನಾಗಾಗ್ತದೆ. ಯಾಕಂದರೆ ಇದು ಭೂಮಿ ಹಾಳಕ್ಕೆ ಇದ್ರ ಬೇರುಗಳು ಹಿಡಿಯೋದಿಲ್ಲ, ಮತ್ತು ಫಲವತ್ತಾದ ಭೂಮಿ ಇಲ್ಲಾದರೆ ಸಾಕಷ್ಟು ಪೋಷಕಾಂಶಗಳು ಗಿಡಕ್ಕೆ ಬೆಳವಣಿಗೆಗೆ ಬೇಕಾಗಿರೋದು ಸಿಗ್ತದೆ. ಆದರೆ ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದರೆ ಎಲ್ಲಿ ಫಲವತ್ತತೆ ಕಡಿಮೆ ಇದೆಯೋ ಅಂಥ ಮಣ್ಣಿನಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ನಾವು ರಾಸಾಯನಿಕ ಗೊಬ್ಬರಗಳನ್ನ ಸೇರಿಸಿದ್ರೆ ನಮಗೆ ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ, ಮತ್ತು ಹಣ್ಣಿನ ಇಳುವರಿ ಕೂಡ ಹೆಚ್ಚಾಗ್ತದೆ. ನಮ್ಮ ರೈತ ಬಾಂಧವರು ಇಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದಾಗ ಇಳುವರಿ ಯಾವ ಮಟ್ಟದಲ್ಲಿ ಪಡಿಬೋದು ಸರ್? ಈಗ ನಾನು ಹೇಳಿದೆ 3ನೇ ವರ್ಷದಿಂದನೇ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಕನಿಷ್ಠ ಮೊದಲನೇ ವರ್ಷಗಳಲ್ಲಿ ಒಂದು 10 kg ಒಂದು ಗಿಡಕ್ಕಾದರೂ ನಾವು ಇಳುವರಿಯನ್ನು ನಿರೀಕ್ಷಣೆ ಮಾಡ್ಬೋದು. ಈಗ ನಾವು 5 meter ಅಂತರದಲ್ಲೇ ಹಾಕಿದ್ದೆ ಆದರೂ 1 hectare ಕನಿಷ್ಠ ಒಂದು 500 ಸಸಿಗಳನ್ನ ನಾವು ಕೂರಿಸ್ಬೋದು. ಇದರಲ್ಲಿ ನಾವು 5 ton ಕೂಡ ಇಳುವರಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ಒಂದು 4 ಅಥವಾ 5 ವರ್ಷಗಳ ನಂತರ ನಾವು ಗಿಡಗಳನ್ನ ನಾಟಿ ಮಾಡಿ 5 ವರ್ಷಗಳ ನಂತರ ಕ್ರಮೇಣ ಇದ್ರ ಇಳುವರಿನೂ ಕೂಡ ಹೆಚ್ಚಾಗ್ತದೆ. ಆಗ ನಾವು 5-7 ton 1 hectare ಅಂದರೆ 1.5 ಎಕರೆಗೆ ಅಷ್ಟು ಇಳುವರಿಯನ್ನು ನಿರೀಕ್ಷಣೆ ಮಾಡ್ಬೋದು. ಆಮೇಲೆ ಈಗ ಎಲ್ಲ ಥರದ ಗಾತ್ರದ ಹಣ್ಣುಗಳು ಕೂಡ ಒಂದು ಮರದಲ್ಲಿ ಸಿಗ್ತದೆ. ಮತ್ತು ಒಂದೇ ಸತಿಗೆ ನಾವು ಇದನ್ನು ಕಟಾವು ಮಾಡಲಿಕ್ಕೂ ಆಗೋದಿಲ್ಲ. 4-5 ಬಾರಿ ನಾವು ಇದರಲ್ಲಿ ಕಟಾವು ಮಾಡಬೇಕಾಗುತ್ತೆ. ಸುಮಾರು ಆಗಸ್ಟ್ನಿಂದ ಅಕ್ಟೋಬರ್ನವರೆಗೂ 2 ತಿಂಗಳ ಅವಧಿಯಲ್ಲಿ ಅಂತರದಲ್ಲಿ ನಾವು ಕಟಾವು ಮಾಡಬೇಕಾಗ್ತದೆ. 15 ದಿವಸ ಅಂತರದಲ್ಲಿ ನಾವು ಕಟಾವು ಮಾಡ್ತಾ ಹೋಗಬೇಕಾಗತ್ತೆ. ಅದರಲ್ಲಿ ನಮಗೆ ದೊಡ್ಡ ಗಾತ್ರದ್ದು 4 ಗಾತ್ರಗಳಾಗಿ ಹಣ್ಣುಗಳನ್ನ ವಿಂಗಡಣೆ ಮಾಡ್ಬೋದು. ಈ ಥರ ಮಾಡಿಕೊಂಡು ಹಣ್ಣುಗಳನ್ನ ಗಾತ್ರದ ಆಧಾರದ ಮೇಲೆ ವಿಂಗಡಣೆ ಮಾಡಿ ನಾವು ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಲಾಭ ಪಡಿಬೋದು. ಸರಿಸುಮಾರು ಒಟ್ಟಾರೆ 1 ಹಣ್ಣಿಗೆ 1.5 rupees ಲೆಕ್ಕಾಚಾರದಲ್ಲಿ ನಾವು ಇದರಲ್ಲಿ ಆದಾಯನ ನಿರೀಕ್ಷಣೆ ಮಾಡ್ಬೋದು. ಬೇರೆ ಬೇರೆ ಹಣ್ಣುಗಳಲ್ಲಿ ಸಾಕಷ್ಟು ಜನ ರೈತರು ಮಾರ್ಕೆಟಿನ ಸಮಸ್ಯೆನ ಅನುಭವಿಸ್ತಾರೆ. ಈ ಒಂದು ಸೀತಾಫಲ ಹಣ್ಣು ರೈತರು ಬೆಳೆದ್ರೆ ಇದಕ್ಕೇನು ಯಾವುದೇ ಮಾರುಕಟ್ಟೆ ಸಮಸ್ಯೆ ಇಲ್ಲ ಅಂತೀರಾ ಸರ್? ಹೌದು, ಏನಾಗುತ್ತೆ ಈಗ ದಾಳಿಂಬೆ ಅತ್ತ ವಾಣಿಜ್ಯ ಬೆಳೆ ಆದರೂ ಕೂಡ ಈಗ ಮಾರುಕಟ್ಟೆ ಸಮಸ್ಯೆ ಇರುತ್ತೆ. ಒಂದ್ಸತಿ ನಮಗೆ ಒಳ್ಳೆ ಆದಾಯ ಸಿಗ್ಬೋದು, ಇನ್ನೊಂದ್ಸತಿ ಸಿಗದೇ ಹೋಗ್ಬೋದು. ಈಗ ಟೊಮೊಟೊ ನೋಡಿರ್ಬೋದು, ಬದನೆ ನೋಡಿರ್ಬೋದು ಅಲ್ವಾ. ಟೊಮೊಟೊ ಅಂತ ಬೆಳೆಯಲ್ಲೂ ಕೂಡ ನಮಗೆ ಕೆಲವು ಬಾರಿ ತುಂಬ ಅಧಿಕ ಲಾಭ ಸಿಗ್ತದೆ, ಕೆಲವು ಸತಿ ಅದಕ್ಕೆ ಬೆಲೆನೇ ಸಿಗಲ್ಲ. ಆ ರೀತಿ ಕೂಡ ಆಗ್ತದೆ. ಈ ಬೆಳೆಯಲ್ಲೂ ಕೂಡ ನಾವು ಆ ವಾಣಿಜ್ಯ ಬೆಳೆಯಷ್ಟು ಆದಾಯವನ್ನು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈಗೇನು ನಾವು ಹಣ್ಣನ್ನು ಸೇವನೆ ಮಾಡುವಂಥ ಗ್ರಾಹಕರಲ್ಲೂ ಕೂಡ ಮನವರಿಕೆ ಆಗಿರೋದ್ರಿಂದ, ಎಲ್ಲ ಥರದ ಹಣ್ಣುಗಳನ್ನ ತಿನ್ನಬೇಕು ಅನ್ನೋ ಒಂದು ಮನವರಿಕೆ ಆಗಿರೋದ್ರಿಂದ ಸುಮಾರಷ್ಟು ಜನ ಅದನ್ನು ಕೂಡ ಮಾರುಕಟ್ಟೆನಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇರೋದ್ರಿಂದ ಇದಕ್ಕೂ ಕೂಡ ಮಾರುಕಟ್ಟೆಯಲ್ಲಿ ಒಳ್ಳೆ ಲಾಭ ಸಿಗ್ತದೆ ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದೆ, ಈಗ ರಕ್ತದ ಒತ್ತಡವನ್ನು ಕಡಿಮೆ ಮಾಡುವಂಥ ಶಕ್ತಿ ಇದರಲ್ಲ. ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನ ಅಂಶ ಹೆಚ್ಚಾಗಿರೋದ್ರಿಂದ ರಕ್ತದ ಒತ್ತಡ ಕಡಿಮೆ ಮಾಡ್ತದೆ. ನಾವೇನು BP ಅಂತ ಹೇಳ್ತೀವಿ ಈಗ ಸಾಕಷ್ಟು ಜನಗಳಲ್ಲಿ ಕಾಣ್ತೀವಿ. ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ರಕ್ತದ ಒತ್ತಡ ಕಡಿಮೆ ಆಗುತ್ತೆ. ಅಸಿಟೋಜೆನಿನ್ ಅಂತ ಹೇಳಿ ಒಂದು ಕೆಮಿಕಲ್ನ ಅಂಶ ಇದರಲ್ಲಿರೋದ್ರಿಂದ ಇದು ಕೂಡ ಚರ್ಮದ ಕ್ಯಾನ್ಸರ್ನ ತಡೆಗಟ್ಟುವಂಥ ಗುಣವನ್ನು ಈ ಔಷಧಿ ಹೊಂದಿದೆ. ಇದು ಮತ್ತಿನ್ಯಾವುದೋ ಹಣ್ಣಿನಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಈ ಥರದ ಹಣ್ಣುಗಳನ್ನ ಸೇವಿಸೋದ್ರಿಂದ ಈ ಥರ ನಾವು ಮುಂದೆ ಬರ್ಬೋದಾದಂಥ ರೋಗಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಆಮೇಲೆ ಇದರಲ್ಲಿ ವೈಟಮಿನ್ C ಅಂತ ಏನು ಹೇಳ್ತೀವಿ ಅದರ ಅಂಶ ಚೆನ್ನಾಗಿದೆ. ವೈಟಮಿನ್ C ಅಂಶ ಹೆಚ್ಚಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡಿಕೊಡ್ತದೆ. ಈ ರೀತಿ ಇದರಲ್ಲಿ ಸಾಕಷ್ಟು ಅನುಕೂಲಗಳಿದೆ. ಹಾಗಾಗಿ ಗ್ರಾಹಕರು ಕೂಡ ಇದಕ್ಕೆ ಬೆಲೆ ಕೊಡಲಿಕ್ಕೆ ಈಗ ಸಿದ್ಧರಿದ್ದಾರೆ, ಹುಡುಕಿ ಹೋಗಿ ಖರೀದಿ ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ಅಂತಂದರೆ ನಾವು ರೈತರಾಗಿ ಏನು ಮಾಡಬೇಕಾಗಿರೋದು, ನಾವು ಖರೀದಿ ಮಾಡಿ ಸುಮ್ಮನೆ ಹಾಗೆ ನಾವು ಮಾರ್ಕೆಟಿಗೆ ತೊಗೊಂಡು ಹೋಗುವಂಥದ್ದಲ್ಲ. ಈ ಥರ ಹಣ್ಣುಗಳಲ್ಲಿ ನಾವೇನು ಮಾಡಬೇಕು, ಅದನ್ನು ವರ್ಗ ಮಾಡಿ ಅಂದರೆ ಗ್ರೇಡ್ ಮಾಡೋವಂಥದ್ದು, ನಾವು 4 ಭಾಗಗಳಾಗಿ ಮಾಡ್ಕೊಳ್ಳೋವಂಥದ್ದು ಹೇಳಿದ್ನಲ್ಲ, ಆ ರೀತಿ ಮಾಡಿಕೊಂಡು ಈಗ ದಾಳಿಂಬೆ ಎಲ್ಲ ನಾವು ಹೆಂಗೆ ಬ್ಯಾಗ್ಸಲ್ಲಿ ಪ್ಯಾಕ್ ಮಾಡಿ ನಾವು ಮಾರ್ಕೆಟಿಗೆ ತೊಗೊಂಡೋಗ್ತೀವಿ, ಅದೇ ರೀತಿ ಇದನ್ನು ಕೂಡ 20 kg ಈಗ ನಾವು ನೋಡ್ತಾ ಇದ್ದೀವಿ ಮಹಾರಾಷ್ಟ್ರ ಈ ಕೆಲವು ಭಾಗಗಳಲ್ಲಿ ಅಥವಾ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಆಗಲೇ ರೈತರು ಕೂಡ ಈ ವಿಚಾರವನ್ನು ಮಾಡ್ತಾ ಇದ್ದಾರೆ. 20 kg ಎಲ್ಲ ಒಂದೇ ಗ್ರೇಡಿನ ಹಣ್ಣುಗಳನ್ನ ಒಂದು ಬಾಕ್ಸಲ್ಲಿ ಹಾಕಿ ತೊಗೊಂಡೋಗಿ ಮಾರಾಟ ಮಾಡುವಂಥದ್ದು.